ஸ்ரீவனிதயரசனே விமலராஜீவபீடனபிதனே ஜெகதிபாவனனே சனகாதி சஜ்ஜனநிகரதாதாரவணாசுரமதன் ஶ்ரவணசுதா விநூதன கதன காரண காபுதானதஜனவ கதுகின வீர நாராயண ஆனதஜனவகாவுது கதுகின வீர நாராயண சரணசங்கம் வியசனபுஜகாபரண அமரகிரீட்டமண்டிதச்சரணாச்சாருசரித்ர நிருபமபாலசிசிநேத்ர கரணநிம்மலபஜகரகசம்ஹரண தந்திசமூருசர்மாம்பரணே சலகுகே பகுதஜனரன் பார்வதி ரமணா வரமணிகளின் செவமௌலிய சரசி ஜாரிய கிரணதோழிய விரசி சிதசிந்தூரபாலதி குனிப குந்தளத கரிநிபாகிருதியனிபவதனத கரதபாஜதமோதகதவிஸ்தரதகணபதி மாடமகே நிர்விக்னதாயகவாகணபதி மாடமகே கஜமுகனே மெரவே கதந்தனே கஜமுகனே மெரவேகதந்தனே நிஜகுணான்வித பரசுதாரணே ரஜரகிரி கொடயன குமாரனே வித்யவாரிதியே அஜனுஹரி ருத்ராதிகள் நரபரி சுதிகரு அனவரத நின்னனு த்ரிஜகவந்தித கணபா அஜனுஹரி ருத்ராதிகள் நரபஜி சுதிகரு அனவரத நின்னனு த்ரிஜகவந்தித கணபா மதிக மங்களவா వారిజాసని సకల శాస్త్ర విచారరుద్భవే వారిజాసని సకల శాస్త్ర విచారరుద్భవే వచన రచనోద్ధారే శ్రుతి పౌరాణరాగమ సిద్ధిదాయకే సౌరి సురపతి సకల ముని జన సూరి గళి గనువమదయు కుతియే సౌరి సురపతి సకల ముని జన సూరి గళిగే అనుపమదయుకుదియే నత్తి సుగెనలిదోలిదు ఎన్న జిహ్వయని శారదయ నత్తి సుగెనలిదు ఒలిదు ఎన్న జిహ్వయని ఆదినారాయణి పరాయణి ఆదమయ గజలక్ష్మీ సత్వగుణాధిదేవదే అమరవందిత పాద పంకరుహే వేదమాదయే విశ్వదోముఖే వేదమాదయే విశ్వదోముఖే ఐదు భూతాధారియని ద్వాదశాత్మజ్యోతిరూపియే నాదశారదే నత్తి సుగెనలిదోలిదు ఎన్న జిహ్వయని వీరనారాయణ కవి లిపికార కువరం వ్యాస కేలు వసూరిగలు సనకాదిగలు జంగమ జనార్దనరు చారుక విజయ బళకయల్లా విచారి సువరళ వల్ల చారుక విజయ బళకయల్లా విచారి సువరళ వల్ల చిత్తవధారుహో సర్వజ్ఞరాజ సలుగ భిన్నపవా శ్రీమదమరాధి నత పదతామరస ఘన విపుల నిమ్మల రామ అనుపమ మహిమ సన్ముని వినుత జగభరిత ధామ శ్రీమూర్జిత ధామ సుదయనామ ఆఘవ భీమ రఘుకుల రామ రక్షిసు వని దుగ దుగిన వీర నారాయణ రఘుకుల రామ రక్షిసు వని దుగ దుగిన వీర నారాయణ శరథి సుతే సనకాది వందితే శరథి సుతే సనకాది వందితే సురనరోరగమాతే సుజనర పొరవదాతే సురాగ్రగణ్య సుమౌ నివరస్తుత్యే పరమకరుణా సింధు పరమకరుణా సింధు పావనచరితే పద్మజ ముఖ్య సకలామరసుభు లక్ష్మీ కొరు గేమ అధిక సంపదవా లక్ష్మీ కొరు గేమ అధిక సంపదవా గజముఖ నవరమాదే గౌరియే త్రిజగదచ్చిదచారుచరణాంబుజే పావనమూర్తి పద్మజముఖ్యసురపూజ్యే భజగ రఘ సంహరణే భజగ రఘ సంహరణే సుజనం రజ సుసేవితే మహిషమర్దినీ భుజగ భూషణ నరసీ కొరుకారుణ్యదలిమతియా భుజగహూషణనరసి కొరుకారుణ్యదలిమతియా దురితకులగిరి వజ్రదండను ధరయ జంగమమూర్తి కవివారి రుహ దినమణి నిఖిలయతి బది దివిజవందిదను తరలనను తన్నవనెను తపతి కరిసి తరలనను తన్నవనెను తపతి కరిసి మగనెందొలిదు కరుణది వరవనిట్టను దేవవేదం వ్యాస గురురాయ వందితామలచరితను అమరానంద వందితామలచరితను అమరానంద యదుకుల చక్రవర్తియ కంద నత సంసార కానన ఘనదవానళను నందనందన సన్నిభను నందనందన సన్నిభను సానందదిందలే నమ్మువను కృపయింద సలహుగే దేవ జగదారాధ్య గురురాయ నమ్మువను కృపయింద సలహుగే దేవ జగదారాధ్య గురురాయ తెలియహేళువె కృష్ణ కథయను ఇళయ జానరు మెచ్చువంతివె తెలియహేళువె కృష్ణ కథయను ఇళయ జానరు మెచ్చువంతివె నెలగె పంచమశ్రుదియ నొరవెను కృష్ణ మెచ్చనిగే హరవు జన్మద పాపరాశియ తొలవ జలవిదు హలవు జన్మద పరాశియ తొలవ జలవిదు శ్రీమరాగమకులకి నాయక శ్రీమరాగమకులకి నాయక భరతాకృతి పంచమశ్రుతియా పదద ప్రౌఢియ నవర సంకల ఉదిత వెనువభిధాన భావవ బెదకలాగరు బల్ల ప్రౌఢరు ఈ కథాంతరకే ఇద విచారిసి బరియ తొలసియ బుదకదంతి రే ఇద విచారిసే బరియ తొలసియ బుదకదంతి రే ఇల్లి నోల్బుదు పరుమనాభన మహిమే ధన్ విచార మాత్రవను అలాగే బల పవ పిడియ దొందగ్గలికే పదవిత్తలు పదొందగ్గలికే పరొడ్డవదరీతియ కొల్ల దగ్గలికే బలసి బరయన్ కంఠపత్రద ఉలుహు గడ దగ్గలికే బలసి బరయను కంఠపత్రద ఉలుహు గడ దగ్గలికే ఎంబి బలుహు గదుగిన వీర నారాయణన కింకరగే కృతియ నవధరిసువుదు సుకవియ మతియ మంగళ వీవుదు అధికరు మథిసువుదు చ ಸಿದ್ದುವುದು ಮೆರೆವುದು ಲೇಸ ಸಂಚಿಬುದು ನುತಗುಣರು ಭಾವುಕರು ವರ ಪಂಡಿತರು ಸುಜನರು ಸೂಕ್ತಿಕಾರರು ಮತಿಯ ನೀವುದು ನುತಗುಣರು ಭಾವುಕರು ವರ ಪಂಡಿತರು ಸುಜನರು ಸೂಕ್ತಿಕಾರರು ಮತಿಯ ನೀವುದು ವೀರನಾರಾಯಣನ ಕಿಂಕರಗೆ ಏನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ತಿಣಿಕಿದನು ಫಣಿರಾಯ ತಿಂತಿನಿಯ ರಘುವರ ಚರಿತೆಯಲ್ಲಿ ಕಾಲಿದನು ತೆರಬಿಲ್ಲ ಬಣಗು ಕವಿಗಳ ಲೆಕ್ಕಿಬನೆ ಬಣಗು ಕವಿಗಳ ಲೆಕ್ಕಿಬನೆ ಸಾಕಣಿಸದಿರು ಶುಕರೂಪನಲ್ಲವೇ ಕುಣಿಸಿ ನಗನೆ ಕವಿ ಕುಮಾರಂ ವ್ಯಾಸನು ಉಳಿದವರ ಕುಣಿಸಿ ನಗನೆ ಕವಿ ಕುಮಾರಂ ವ್ಯಾಸನು ಉಳಿದವರ ಹರಿಯ ಬಸುರೊಳಗೆ ಅಖಿಲ ಲೋಕದ ವಿರದ ಒಡಗಿಹವೋನು ಭಾರದ ಶರಧಿಯೊಳಗೆ ಅಡಗಿಹವು ಅನೇಕ ಪುರಾಣ ಶಾಸ್ತ್ರಗಳು ಪರಮ ಭಕ್ತಿಯಲಿ ಕೃತಿಯನು ಅವಧರಿಸಿ ಕೇಳ್ದಾನರರ ಪರಮ ಭಕ್ತಿಯಲಿ ಕೃತಿಯನು ಅವಧರಿಸಿ ಕೇಳ್ದಾನರರ ದುರಿತಾಂಕುರದ ಬೇರಿನ ಬೇಗೆಯಂದು ಅರುಹಿದನು ಮುನಿನಾಥ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ವಿರಹಿಗಳ ಶೃಂಗಾರ ವಿರಹಿಗಳ ಶೃಂಗಾರ ವಿರಹಿಗಳ ಶೃಂಗಾರ ವಿದ್ಯಾವರಿಣದರ ಅಲಂಕಾರ ವಿದ್ಯಾಬರಿನದರ ಅಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರಂ ವ್ಯಾಸ ಭಾರದವ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲಯ ಸೋಮಸೂರಿಯ ಗ್ರಹಣದಲ್ಲಿ ಸುರನದಿಯ ದೀರದಲ್ಲಿ ಶ್ರೀ ಮುಕುಂದಾರ್ಪಣವೆನಿಸಿ ಪಣವೆನಿಸಿ ಶರಭೂಮಿ ದೇವರಿಗಿತ್ತ ಫಲವ ಗುರು ಈ ಮಹಾಭಾರತದೊಳು ಒಂದಕ್ಷರವ ಕೇಂದರಿಗೆ ಚೋರನಿಂದ ಶಶಿಯ ಬೈದಡೆ ಕ್ಷೀರವನು ಕ್ಷಯ ರೋಗಿ ಹಳಿದರೆ ವಾರಣಾಸಿಯ ಹೆಳವ ನ್ಯೂದಿಸಿ ನಕ್ಕರೆ ನಹುದು ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತ ಬಲ್ಲರು ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳು ಎತ್ತ ಬಲ್ಲರು ಘೋರ ರೌರವವನ್ನು ಕೆಡಿಸುವು ಕೇಳ್ದ ಸಜ್ಜನರ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಲನ ರೂಬನ ಅತುಲ ಭುಜ ಬಲದಿ ಕಾದಿ ಗೆಲಿದನ ಅಣ್ಣನಂಬೆಯನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಹೋ ಅನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಾಯಣ ಪುರುಷನ ಶ್ರೀಮನ್ನಾರಾಯಣನ ಸುತನ ಬ್ರಹ್ಮನ ಸುತನ ನಾರದನ ಸಹೋದರನ ಕಶ್ಯಪನ ಹೆಮ್ಮಗನ ಇಂದ್ರನ ಮಗನ ಅರ್ಜುನನ ತಳೋದರಿಯ ಸುಭದ್ರೆಯ ಮಾತುಲನ ಕಂಸನ ರೂಪನ ಜರಾಸಂಧನ ಅತುಲ ಭುಜ ಬಲದಿ ಕಾದಿ ಗೆಲಿದನ ಭೀಮನ ಅಣ್ಣನ ಧರ್ಮಜನ ಔವ್ಯಯ ಕುಂತಿಯ ನಾದಿನಿಯ ದೇವಕಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಾಯಣ ಸಮಗ್ರ ಕಾವ್ಯವೊಂದು ವಾಚನ ವ್ಯಾಖ್ಯಾನ ರೂಪದಲ್ಲಿ ಧ್ವನಿ ಸುರುಳಿಗಳ ರೂಪದಲ್ಲಿ ಬರುತ್ತಿರುವುದು ಇದುವೇ ಮೊದಲ ಬಾರಿಯೇ ಎನ್ನಬಹುದು. ಕಾವ್ಯ ಪ್ರಪಂಚದಲ್ಲಿ ಶ್ರೇಷ್ಠ ಕೃತಿಗಳಲ್ಲಿ ಒಂದು ಎನಿಸಿಕೊಂಡ ಕವಿವರ್ಯ ಕುಮಾರವ್ಯಾಸನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿಯ ಪ್ರತಿಯು ಕನ್ನಡಿಗರೆಲ್ಲರ ಮನೆಯಲ್ಲಿ ಇರಬೇಕು ಎಂಬ ಉದ್ದೇಶದಿಂದ ನಮಗೆ ಸ್ವಾತಂತ್ರ್ಯ ಬಂದ ನಂತರ 1954 ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಶ್ರೀಮಾನ್ ಕೆ ಹನುಮಂತಯ್ಯನವರು ಕೇವಲ 2 ರೂಪಾಯಿ ಬೆಲೆಗೆ ಈ ಪ್ರತಿಯು ಸಿಗುವಂತೆ ಮಾಡಿದರು. ಕಾವ್ಯವನ್ನು ಹೊರತರಬೇಕು ಎಂದು ಸಾಹಿತ್ಯ ಸಂಸ್ಕೃತಿ ಇಲಾಖೆಗೆ ತಿಳಿಸಿದರು. ಇದನ್ನು ಸಂಪಾದಿಸಿಕೊಡುವ ಕಾರ್ಯವನ್ನು ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಡಾಕ್ಟರ್ ಕೆ ವಿ ಪುಟ್ಟಪ್ಪನವರಿಗೆ ವಹಿಸಲಾಯಿತು. ಆ ಸಂದರ್ಭದಲ್ಲಿ ಪ್ರೊಫೆಸರ್ ಎಎನ್ ಮೂರ್ತಿರಾಯರು ಸಾಹಿತ್ಯ ಸಂಸ್ಕೃತಿ ಇಲಾಖೆಯ ಡೈರೆಕ್ಟರ್ ಆಗಿದ್ದರು. ಈ 3 ಮಹಾನುಭಾವರ ಶ್ರಮದಿಂದ, ಸರ್ಕಾರದ ನೆರವಿನಿಂದ ಕುಮಾರವ್ಯಾಸ ಭಾರತ ಪ್ರತಿಗಳು ಸುಲಭ ಬೆಲೆಗೆ ದೊರೆತವು. ತೋರಣ ನಾಂದಿ ಎಂಬ ಶೀರ್ಷಿಕೆಯಲ್ಲಿ ಸಂಪಾದಕೀಯ ಮಂಡಳಿಯು ಕವಿವರಿಯ ಕುಮಾರವ್ಯಾಸನ ಬಗೆಗೆ, ಆತನ ಕಾವ್ಯದ ಬಗೆಗೆ ಪರಿಚಯ ಮಾಡಿಕೊಟ್ಟಿದೆ. ಕಾವ್ಯವನ್ನು ಕೇಳುವ ಶ್ರೋತೃಗಳಿಗೆ ಈ ತೋರಣ ನಾಂದಿಯ ಪರಿಚಯ ಸ್ವಲ್ಪ ಮಟ್ಟಿಗಾದರೂ ಅತ್ಯವಶ್ಯಕ ಎಂದರೆ ತಪ್ಪಾಗದು. ಧ್ವನಿ ಸುರುಳಿಗಳನ್ನು ಕೇಳುವ ಶ್ರೋತೃ ಬಾಂಧವರ ಉಪಯೋಗಕ್ಕಾಗಿ ಅದರಿಂದ ಆಯ್ದ 1-2 ಭಾಗಗಳನ್ನು ನಿಮಗೆ ನಿವೇದಿಸುತ್ತೇವೆ. ಇದಕ್ಕಾಗಿ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಗೆ ನಾವು ಆಭಾರಿಗಳಾಗಿದ್ದೇವೆ. ಮಾನವ ಕೃತಿಯನ್ನು ಮಾತ್ರ ಇವನಂತೆ ಬಹಳ ಜನ ಚಿತ್ರಿಸಿಲ್ಲ. ಕುಮಾರವ್ಯಾಸನ ಪಾತ್ರಗಳಲ್ಲಿ ಅದ್ಭುತ ಶಕ್ತಿಯ ಸಂಚಾರವನ್ನು ಕಾಣುತ್ತೇವೆ. ಅವನು ಸೃಷ್ಟಿಸಿದ ಭೀಮ, ದ್ರೌಪದಿ, ಅಭಿಮನ್ಯು, ಉತ್ತರ, ಕರ್ಣ, ಅರ್ಜುನ, ಕೃಷ್ಣ, ಭೀಷ್ಮ, ದ್ರೋಣ, ವಿದುರ, ಕೌರವರೇ ಇದಕ್ಕೆ ಸಾಕ್ಷಿ. ಇವರೆಲ್ಲ ಸಚೇತನ ಪಾತ್ರಗಳಾಗಿ ನಡೆದಾಡುತ್ತಾರೆ. ಜಿಗುಟಿದರೆ ರಕ್ತ ಸೋರುವ ಮಟ್ಟಿಗೆ ಪಾತ್ರಗಳು ತುಂಬ ಜೀವಿಯಾಗಿದೆ. ಶ್ರೀಕೃಷ್ಣನ ಪಾತ್ರ ಕುಮಾರವ್ಯಾಸನ ಭಾರತದಲ್ಲಿ ಅತ್ಯಂತ ಪ್ರಧಾನವೂ ವಿಶಿಷ್ಟವೂ ಸರ್ವಪ್ರೇರಕವೂ ಚೋದಕವೂ ಆದದ್ದು. ಕವಿಯ ದೃಷ್ಟಿಯಲ್ಲಿ ಆತ ಯಾವುದೋ ಒಂದು ಪಾತ್ರವಲ್ಲ, ನಾಯಕ ಪಾತ್ರವಷ್ಟೇ ಅಲ್ಲ, ಆದರೆ ಪಾತ್ರಧಾರಿಯಾದ ಸೂತ್ರಧಾರಿ. ಹಾಗೆ ಅಲ್ಲದೆ ಅವನು ನಾಯಕ ಮಾತ್ರನಾಗಿದ್ದರೆ ಕಾವ್ಯದ ಉಳಿದ ಪಾತ್ರಗಳಂತೆ, ಸಾಮಾನ್ಯವಾಗಿ ಉಳಿದ ಕಾವ್ಯಗಳ ನಾಯಕರಂತೆ ಅವನು ಒಂದಿನಿತಾದರೂ ತೊಳಲಾಟಕ್ಕೆ ಒಳಗಾಗುತ್ತಿದ್ದ. ಆದರೆ ಕುಮಾರವ್ಯಾಸನ ಕೃಷ್ಣ ಅವನ ಕಾವ್ಯಚೋದಕ ಶಕ್ತಿಯಾಗಿರುವಂತೆಯೇ, ಶ್ರವಣ ಸುಧಾ ವಿನೂತನ ಕಥನ ಕಾರಣನಾಗಿರುವಂತೆಯೇ ಆ ಅವನ ಭಾರತದ ಪ್ರೇರಕ ಕಾರಕ ಶಕ್ತಿಯೂ ಆಗಿದ್ದಾನೆ. ಎಲ್ಲೆಲ್ಲಿ ಏನೇನು ಆಗಬೇಕಾದರೂ ಅವನ ಕೈವಾಡ ಇಲ್ಲದೆ ನಡೆಯುವುದೇ ಇಲ್ಲ. ಹೀಗೆ ಅವನೇ ಎಲ್ಲವನ್ನು ಚೋದಿಸಿ ದಿಗ್ದರ್ಶಿಸಿದರೂ ತಾನು ಮಾತ್ರ ಎಲ್ಲೂ ಅತಿ ಎನ್ನುವಂತೆ, ವಿಪರೀತ ಅಬ್ನಾರ್ಮಲ್ ಎನ್ನುವಂತೆ ವರ್ತಿಸುವುದಿಲ್ಲ. ತನ್ನ ಅತಿ ಮಾನವತೆಯನ್ನ ಮನುಷ್ಯ ಕಟ್ಟಳೆಗೆ ಅಗೌರವವಾಗದಂತೆ ಪ್ರಕಾಶನಗೊಳಿಸುತ್ತಾನೆ. ಅರ್ಜುನ ಶ್ರೀಕೃಷ್ಣನ ಪರಮ ಮಿತ್ರ, ಭಕ್ತ, ಗುರು ದ್ರೋಣರ ಪ್ರೇಮದ ಶಿಷ್ಯ, ದಶನಾಮಾವಂತನಾಗಿ ಪ್ರಸಿದ್ಧನಾದ ಇವನು ಶಿವನನ್ನ ಭಯಭರಿತ ವೀರಭಕ್ತಿಯಿಂದ ಗೆದ್ದು ಸಿದ್ಧನಾಗಿದ್ದರೂ ಅಣ್ಣನ ಆಜ್ಞೆಯನ್ನು ಮಾತ್ರ ಮೀರುತ್ತಿರಲಿಲ್ಲ. ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮತನಾಗಿಹನು ಎಂದು ದ್ರೌಪದಿ ಹಂಗಿಸುವಷ್ಟು ಅಣ್ಣನ ಭಕ್ತ. ತನ್ನ ಪ್ರಿಯತಮನಾದ ಏಕೈಕ ಪುತ್ರನ ಮರಣದಲ್ಲಿ ಅಣ್ಣನ ಮೇಲೆ ಕೋಪಿಸಿಕೊಳ್ಳಲು ಕಾರಣವಿದ್ದರೂ ಅವನಾಡುವ ವಿಸ್ಮಯಕಾರಿಯಾದ ಸಂಯಮದ ಮಾತುಗಳನ್ನು ನೋಡಬಹುದು. ಆದರೂ ತನ್ನನ್ನೇನಾದರೂ ಅಲ್ಲಗೆಳೆದರೆ ಮಾತ್ರ ಯಾರನ್ನೂ ಲಕ್ಷಿಸುತ್ತಿರಲಿಲ್ಲ. ಅಂತಹ ಅಣ್ಣನ ಮೇಲೆ ಕತ್ತಿಯನ್ನು ಹಿರಿದುಕೊಂಡು ಹೋಗುತ್ತಾನೆ. ಈ ಪ್ರಸಂಗವಂತೂ ಮಾನವ ಹೃದಯದ ಮಹಾಭಯಂಕರ ಸ್ವಭಾವದ ಸತ್ವ ಚಿತ್ರಣವಾಗಿದೆ. ಕುಮಾರವ್ಯಾಸನ ಅರ್ಜುನನ ವೈಶಿಷ್ಟ್ಯವನ್ನು ಕಾಣುವುದು ಪ್ರಧಾನವಾಗಿ ಊರ್ವಶಿಯ ಪ್ರಸಂಗದಲ್ಲಿ, ಕರ್ಣಾವಸಾನ ಪ್ರಸಂಗದಲ್ಲಿ ಹಾಗೂ ಕಿರಾತಾರ್ಜುನಿಯ ಪ್ರಸಂಗದಲ್ಲಿ. ಕಿರಾತ ವೇಷದ ಶಿವನೊಡನೆ ಸೆಣಸುವಾಗ ಅವನು ತೋರಿದ ಮಾನುಷ ಅತಿಮಾನುಷ ಶಕ್ತಿ, ಶಿವನೆಂದು ತಿಳಿದಾಗ ಅವನು ತೋರಿದ ಪರಮ ಪಶ್ಚಾತ್ತಾಪಜನ್ಯವಾದ ಹೃದಯಸ್ಪರ್ಶಿಯಾದ ಶರಣಾಗತ ಭಕ್ತಿ, ಊರ್ವಶಿಯ ಸುಮನೋಹರ ಭಯಂಕರ ಪ್ರಣಯಾಭಿಲಾಷೆಯನ್ನು ಗೆಲ್ಲುವಲ್ಲಿ ತೋರಿದ ಮಹಾದ್ಭುತ ಜಿತೇಂದ್ರಿಯ ರಕ್ತಿ, ತನ್ನ ಆಬಾಲ ಶತ್ರುವಾದ ಕರ್ಣನನ್ನ ಭೇದಿಸುವಲ್ಲಿ ತಾನು ಪಟ್ಟ ಮಾನುಷಾತೀತವಾದ ಆದರೂ ಸಹಜವಾದ ದುರ್ಭರ ಯಾತನೆ, ಇವನ್ನು ನೋಡಿದರೆ ಸಾಕು ಕುಮಾರವ್ಯಾಸನ ಅರ್ಜುನನ ವೈಶಿಷ್ಟ್ಯ ತಿಳಿದೀತು. ಭೀಷ್ಮ ದ್ರೋಣರು ಮಹಾಭಾರತದ ವೃದ್ಧರು, ಜ್ಞಾನದಿಂದ ವಯಸ್ಸಿನಿಂದ. ಇಂತಹವರು ಏನು ಕರ್ಮದಿಂದಲೋ ಏನೋ ತಮಗಿಂತಲೂ ಬಹು ಕಿರಿಯರಾದ ಮಕ್ಕಳ ಮಧ್ಯದಲ್ಲಿ ಸಿಲುಕಿಕೊಂಡು ಬದುಕಬೇಕಾಗುತ್ತದೆ. ಅವರು ತಮ್ಮ ಸಮೃದ್ಧ ವೃದ್ಧ ಜ್ಞಾನವು ನಿರ್ದೇಶಿಸಿದಂತೆ ನಡೆಯಬೇಕೆಂದರೆ ತಿಂದ ಉಪ್ಪಿಗೆ ತಪ್ಪಬಾರದು ಎಂಬ ಸಂಕಟ ಬರುತ್ತದೆ. ಹೀಗಾಗಿ ಮಹಾ ಪುರಾತನ ವಟವೃಕ್ಷಗಳಂತೆ ಇದ್ದ ಈ ಮಹಾಚೇತನಗಳು ಸಣ್ಣ ಸಣ್ಣವರ ಬಿದಿರುಗಿಚ್ಚಿಗೆ ಮೇಹುಗಾಡಾದ ಮಹಾ ದಾರುಣ ಸನ್ನಿವೇಶವನ್ನು ಮಹಾಭಾರತದಲ್ಲಿ ನೋಡುತ್ತೇವೆ. ಆತ್ಮ ಸಂಯಮಕ್ಕೆ ಹೆಸರುವಾಸಿಯಾದ ಭೀಷ್ಮರು ದ್ರೋಣರಿಗಿಂತ ಜ್ಞಾನ ವಯೋವೃದ್ಧರು ಎಂಬುದರಲ್ಲಿ ಸಂಶಯವೇ ಇಲ್ಲ. ಕುಮಾರವ್ಯಾಸನಲ್ಲಿ ಈ ಇಬ್ಬರೂ ಶ್ರೀಕೃಷ್ಣ ಭಕ್ತರಾಗಿದ್ದರೂ ಆ ಭಗವತ್ ಶಕ್ತಿಯನ್ನು ಪೂರ್ಣವಾಗಿ ಕಂಡುಂಡವರು ಭೀಷ್ಮರೇ. ಕೈದು ಹಿಡಿಯುವುದಿಲ್ಲ ಎಂಬ ಭಗವಂತನ ಕೈಯಲ್ಲಿ ಪ್ರಳಯ ಭಯಂಕರ ಚಕ್ರಧಾರಣ ಮಾಡಿಸಿ ಅವನನ್ನು ಆಡಿಸಿ ಏಳಿಸಿ ನೋಡುವ ಮಹಾಶಕ್ತರು ಅವರು. ಶ್ರೀ ಶಂಕರನ ಪ್ರಳಯ ಭಯಂಕರ ಫಾಲನೇತ್ರದೊಡನೆ ಭಕ್ತಿಯ ಚಕ್ಕಂದವಾಡಿ ಬದುಕಬಲ್ಲರು. ಕವಿ ಕುಮಾರವ್ಯಾಸ ಹೇಳುತ್ತಾನೆ, ಅವರು ತಾಯಿ ಜಾಹ್ನವಿಯ ಮೊಲೆವಾಲನುಂಡವರು ಎಂದು. ಪ್ರಸಿದ್ಧರಾದ ಖಳಚತುಷ್ಟಯದ ಪ್ರಧಾನರು ಎಂದರೆ ಕರ್ಣಕೌರವರು. ವ್ಯಾಸರು ಈ ವ್ಯಕ್ತಿಗಳನ್ನು ಅತಿ ದೂಷಿಸದೆ ಅತಿ ಪ್ರೀತಿಸದೆ ಚಿತ್ರಿಸಿಕೊಂಡು ಹೋಗಿದ್ದಾರೆ. ಕುಮಾರವ್ಯಾಸನ ಕೌರವ ಒಮ್ಮೊಮ್ಮೆ ಅನನ್ಯ ಸಾಧಾರಣವಾಗಿಯೇ ಅಭಿನಯಿಸಿದ್ದಾನೆ. ಕರ್ಣನ ಪಾತ್ರದ ದುರಂತತೆ ಹುಟ್ಟಿನಲ್ಲೇ ಅಡಗಿರುವಂತೆ ಕೌರವರ ದುರಂತತೆ ಹುಟ್ಟಿನಲ್ಲೇ ಅಡಗಿದೆ ಎಂಬ ಅಂಶವನ್ನು ಬಹು ಮನೋಜ್ಞವಾಗಿ ಮಹಾಭಾರತವೇ ಧ್ವನಿಸಿದೆ. ತನ್ನ ಓರೆಗಿತ್ತಿಗೆ ಮಕ್ಕಳಾಗಿ ತನಗಿನ್ನೂ ಮಕ್ಕಳಾಗಲಿಲ್ಲ ಎಂದು ತನ್ನ ಬಸಿರನ್ನ ವ್ಯಾಸಮಂತ್ರೋದಕ ಪೂತವಾದ ಗರ್ಭವನ್ನ ಗಾಂಧಾರಿ ಒಸೆದುಕೊಳ್ಳುತ್ತಾಳೆ. ಮಾತ್ಸರ್ಯದಿಂದ ಅಕಾಲದಲ್ಲಿ ಆದ ಗರ್ಭಸ್ರಾವದಿಂದ ಬಂದ ಮಕ್ಕಳು ಮತ್ತೆಂತಹವರಾಗುತ್ತಾರೆ? ಖ್ಯಾತಿ ಮತ್ಸರರಾಗದೆ ಕನ್ಯತಾ ಮುಗ್ಧತೆಯಿಂದ ಅರಿಯದೆ ಕುಂತಿ ಮಾಡಿದ ತಪ್ಪಿಗಾಗಿ ಕರ್ಣನ ಬದುಕು ಉದಾರಧೀರ ರಮಣೀಯವಾದರೂ ದುಃಖಮಯವಾಯಿತು. ಆದರೆ ತಾಯಿಯ ಹೊಟ್ಟೆ ಉರಿಯಿಂದ ಗರ್ಭಪಾತದಿಂದ ಸಿದ್ಧಿಪೂರ್ವದಲ್ಲಿ ಭಗ್ನಸಿದ್ಧರಾಗಿ ಹುಟ್ಟಿದ ಕೌರವರು ಶಕ್ತರಾದರೂ ಪತಿತರಾದರು. ಮಹಾಭಾರತ ಈ ಮಹಾಪತನವನ್ನ ಚಿತ್ರಿಸಿದೆ. ಕುಮಾರವ್ಯಾಸ ಭಾರತವು ಅತ್ಯಂತ ಜನಪ್ರಿಯವಾದದ್ದು ನಮ್ಮ ರಾಜ್ಯದಲ್ಲಿ. 400-500 ವರ್ಷಗಳಿಂದ ಇದನ್ನು ಹಾಡುತ್ತಾ ಬಂದಿದ್ದಾರೆ. ದೇಶೀಯ ಭಾಷೆಗಳಲ್ಲಿ ಬಂದಿರುವ ಮಹಾಭಾರತದಲ್ಲಿ ತುಂಬಾ ಹೆಸರುವಾಸಿಯಾದ ಕಾವ್ಯ ಇದು. ನಮ್ಮ ಕನ್ನಡ ಜನ ಹಳ್ಳಿ ಹಳ್ಳಿಗಳಲ್ಲಿ ಇದರ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಕುಮಾರವ್ಯಾಸ ಎಂಬುದು ಕಾವ್ಯನಾಮ, ನಾರಣಪ್ಪ ಎಂಬುದು ಕವಿಯ ಹೆಸರು. ಹುಬ್ಬಳ್ಳಿ ಜಿಲ್ಲೆಯ ಗದಗ ಬಳಿ ಇರುವ ಕೋಳಿವಾಡ ಎಂಬ ಗ್ರಾಮದವನು. ಬ್ರಾಹ್ಮಣ ವೃತ್ತಿಯಲ್ಲಿ ಶಾನುಭೋಗ ಎನ್ನುತ್ತಾರೆ. ಗದುಗಿನ ವೀರ ನಾರಾಯಣ ಸ್ವಾಮಿಯ ಭಕ್ತ. ಕುಮಾರವ್ಯಾಸ 14-15 ಶತಮಾನದವನು ಎನ್ನುತ್ತಾರೆ. ಕಾವ್ಯವನ್ನ ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾನೆ. ಮೂಲ ಭಾರತವನ್ನ ವೇದವ್ಯಾಸರು ರಚಿಸಿದರು. 18 ಪರ್ವಗಳಲ್ಲಿ ಇದೆ ಇದು. ಕುಮಾರವ್ಯಾಸ 18 ಪರ್ವಗಳನ್ನ ಕನ್ನಡದಲ್ಲಿ ಬರೆದಿಲ್ಲ. ಈತ ಬರೆದಿರುವುದು ಕೇವಲ 10 ಪರ್ವಗಳು. ಧರ್ಮರಾಜನ ಪಟ್ಟಾಭಿಷೇಕದೊಂದಿಗೆ ನಿಲ್ಲಿಸಿದ್ದಾನೆ. ಮಹಾಭಾರತ ಯುದ್ಧ ಮುಗಿದ ನಂತರದವರೆಗೆ ಇದೆ. 10 ಪರ್ವಗಳಲ್ಲಿ ಆದಿ, ಸಭಾ, ಅರಣ್ಯ, ವಿರಾಟ, ಉದ್ಯೋಗ, ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಗದ, ಈ 10 ಪರ್ವಗಳಲ್ಲಿ ಒಟ್ಟು 8,264 ಪದ್ಯಗಳಿವೆ. 152 ಸಂಧಿಗಳು ಇವೆ. 152 ಸೂಚನಾ ಪದ್ಯಗಳು ಇವೆ. ಇಡೀ ಮಹಾಭಾರತವೇ ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ ಎಂಬ ಕವಿವರ್ಯ ಪುಟ್ಟಪ್ಪನವರ ಮಾತಿನಲ್ಲಿ ಅತ್ಯುಕ್ತಿ ಇಲ್ಲ. ದ್ವಾಪರ ಯುಗಕ್ಕೆ ಪಾಂಡವ ಕೌರವರು ಶ್ರೀಕೃಷ್ಣ ಇದ್ದ ಕಾಲಕ್ಕೇ ನಮ್ಮನ್ನು ಒಯ್ಯುತ್ತಾನೆ. ಕರ್ನಾಟಕದ್ದೇ ಆದ ಗಮಕ ಧಾಟಿಯಲ್ಲಿ ಅನೇಕ ವರ್ಷಗಳಿಂದ ಈ ಕಾವ್ಯವನ್ನು ಹಾಡುತ್ತಾ ಬಂದಿದ್ದಾರೆ. ಇದಕ್ಕೆ ಕಾವ್ಯವಾಚನ ಎನ್ನುತ್ತಾರೆ. ವಾಚನಕ್ಕೆ ಅರ್ಥ ಹೇಳುವುದು, ವ್ಯಾಖ್ಯಾನ ಮಾಡುವುದು ಇತ್ತೀಚೆಗೆ ರೂಢಿಗೆ ಬಂದಿದೆ. ಹೆಚ್ಚೆಚ್ಚು ಜನಪ್ರಿಯವಾಗುತ್ತಿದೆ. ಈ ಕಲೆಗೆ ಪ್ರೋತ್ಸಾಹ ನೀಡಬೇಕು ಎಂದು ಸರ್ಕಾರವು ಗಮಕ ಕಲಾ ಪರಿಷತ್ತು ಎಂಬ ಪ್ರತ್ಯೇಕ ಪರಿಷತ್ತನ್ನೇ ರಚಿಸಿದೆ. ಈ ವಿಶಿಷ್ಟ ಕಲೆಗೆ ದೊಡ್ಡ ಪ್ರೋತ್ಸಾಹ ಇದೆ. ಧ್ವನಿ ಸುರುಳಿಗಳ ರೂಪದಲ್ಲಿ ಇಡೀ ಕುಮಾರವ್ಯಾಸ ಭಾರತವು ವಾಚನ ವ್ಯಾಖ್ಯಾನ ರೂಪದಲ್ಲಿ ಬರುವಂತೆ ಆದದ್ದು ಧರ್ಮಕರ್ಮ ಸಂಯೋಗದಿಂದ ಎಂದೇ ಹೇಳಬೇಕು. ನಮ್ಮ ಭಾರತೀಯ ವಿದ್ಯಾಭವನದ ಬೆಂಗಳೂರು ಕೇಂದ್ರದಲ್ಲಿ 1995 ಸೆಪ್ಟೆಂಬರ್ ತಿಂಗಳು ಕುಮಾರವ್ಯಾಸ ಭಾರತದ ವಾಚನ ವ್ಯಾಖ್ಯಾನ ಸಪ್ತಾಹವನ್ನು ಏರ್ಪಡಿಸಲಾಗಿತ್ತು. 40-45 ವರ್ಷಗಳಿಂದ ವಾಚನ ವ್ಯಾಖ್ಯಾನ ಮಾಡುತ್ತಿರುವ ನನ್ನ ಗೆಳೆಯ ಗಮಕ ವಿದ್ವಾನ್ ಹೊಸಹಳ್ಳಿ ಕೇಶವಮೂರ್ತಿಯು ನಾನು ಈ ಕಾರ್ಯಕ್ರಮವನ್ನು ಕೊಡುತ್ತಿದ್ದೆವು. ಎಚ್ಎಂಟಿಯ ಅಧಿಕಾರಿಗಳಲ್ಲಿ ಒಬ್ಬರಾದ ಶ್ರೀ ಸಾಯಿ ಪ್ರಸಾದ್ ಎಂಬುವರು ಮೊದಲ ದಿನದ ಕಾರ್ಯಕ್ರಮಕ್ಕೆ ಬಂದಿದ್ದರು. ತಮಗೆ ಕಾರ್ಯಕ್ರಮವು ಇಷ್ಟವಾಯಿತು ಎಂದು ತಾವು ಕೆಲಸ ಮಾಡುವ ವಾಚ್ ಕೈ ಗಡಿಯಾರ ವಿಭಾಗದ ಮುಖ್ಯ ಅಧಿಕಾರಿ ಶ್ರೀ ಎನ್ ರಾಮಾನುಜ ಅವರು ಕುಮಾರವ್ಯಾಸ ಭಾರತದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ಕೇಳಬೇಕು ಎಂದು ಇಷ್ಟಪಡುತ್ತಾರೆ ಎಂದು ತಿಳಿಸಿದರು. ಅಗತ್ಯವಾಗಿ ಬರಲಿ ಎಂದೆ. ಮರುದಿನ ಬಂದರು. ಅಂದು ಕಥಾಭಾಗ ಕೃಷ್ಣ ರಾಯಭಾರ, 90 ನಿಮಿಷದ ಕಾರ್ಯಕ್ರಮ. ಕೇಳಿ ತಮ್ಮ ಮನಸ್ಸಿಗೆ ಹಿಡಿಸಿತು ಎಂದು ರೆಕಾರ್ಡ್ ಮಾಡಿದ್ದರೆ ಕ್ಯಾಸೆಟ್ ಅನ್ನು ಕೇಳಬೇಕೆಂದು ಅಪೇಕ್ಷಿಸುವುದಾಗಿಯೂ ಹೇಳಿದರು. ರೆಕಾರ್ಡ್ ಮಾಡಿತ್ತು, ಟೇಪ್ ಅನ್ನು ಕೊಟ್ಟೆವು. 3-4 ದಿನ ಬಿಟ್ಟು ಶ್ರೀ ರಾಮಾನುಜ ಫೋನ್ ಮಾಡಿದರು. ವಾಚನ ವ್ಯಾಖ್ಯಾನ ಹಾಲು ಜೇನುತುಪ್ಪ ಇದ್ದ ಹಾಗೆ ಇದೆ, 3-4 ಬಾರಿ ಕೇಳಿದೆ. ಎಂತೆಂಥ ವಿಷಯಗಳು ಇವೆ ಈ ಭಾರತದಲ್ಲಿ, ಅದು ಕುಮಾರವ್ಯಾಸ ಅದೆಷ್ಟು ಚೆನ್ನಾಗಿ ಹೇಳಿದ್ದಾನೆ. ಈಗಿನ ಕಾಲಕ್ಕೆ ಎಲ್ಲ ಕಾಲಕ್ಕೂ ಹೊಂದಿಕೊಳ್ಳುವಂತೆ ಇದೆ. ಅಂದಹಾಗೆ ಇಡೀ ಭಾರತವನ್ನ, ಅಂದರೆ ಕುಮಾರವ್ಯಾಸ ಭಾರತವನ್ನ ಧ್ವನಿ ಸುರುಳಿಗಳಲ್ಲಿ ತಂದರೆ ಹೇಗೆ ಎಂದರು. ತಬ್ಬಿಬ್ಬಾದೆ ನಾನು. ಏನು ಎಂದೆ. ಮತ್ತೆ ಹೇಳಿದರು, 1 ಸಂಧಿಗೆ ಅರ್ಥ ವ್ಯಾಖ್ಯಾನ ಬರೆದು ತಯಾರಾಗುವುದಕ್ಕೆ ಸುಮಾರು 1-2 ತಿಂಗಳು ಹಿಡಿಯುತ್ತದೆ. ಗಮಕ ವಾಚನವನ್ನ ಕೇಳಲು ಆನಂದವಾಗಿ ಇರುವಂತೆ ಕುಮಾರವ್ಯಾಸನಿಗೆ ವ್ಯಾಖ್ಯಾನ ಮಾಡುವುದು ಸುಲಭದ ಕೆಲಸ ಅಲ್ಲ. ಅವನ ಕಾವ್ಯವು ಸಮುದ್ರದಂತೆ. ಕನ್ನಡ ಸಂಸ್ಕೃತ ಕೃತಿಗಳ ಕಾವ್ಯಗಳಲ್ಲಿ ಅವನಿಗೆ ಇದ್ದ ಪಾಂಡಿತ್ಯ ಅಪಾರ. ವೇದವ್ಯಾಸರೇ ನಮ್ಮ ಮೇಲೆ ಅಭಿಮಾನ ಇಟ್ಟು ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ಎಂದು ಅನಿಸುತ್ತದೆ. ಅಷ್ಟರ ಮಟ್ಟಿನ ಯೋಗ್ಯತೆ ಇದೆ ಈ ಕಾವ್ಯಕ್ಕೆ. ಮೂಲ ಭಾರತವನ್ನು ಅಧ್ಯಯನ ಮಾಡಿದ ಮೇಲೆ ಕುಮಾರವ್ಯಾಸ ಭಾರತವನ್ನು ಓದಿದರೆ ಮಾತ್ರ ಇದರ ಮಹತ್ವವು ನಮಗೆ ತಿಳಿಯುತ್ತದೆ. ಎಷ್ಟು ಎತ್ತರಕ್ಕೆ ಬೆಳೆದಿದ್ದ ವ್ಯಕ್ತಿ ನಾರಾಯಣಪ್ಪ ಎಂದು ನಮಗೆ ಅರಿವಾಗುತ್ತದೆ. ಧ್ವನಿ ಸುರುಳಿಗಳಲ್ಲಿ ಹೊರತರಬೇಕು ಎಂಬ ಯೋಜನೆ ನನ್ನನ್ನು ಪರವಶನನ್ನಾಗಿಸಿತು. ನಮ್ಮ ಭವನದ ಅಧ್ಯಕ್ಷರಾಗಿದ್ದ, ಸುಪ್ರೀಂ ಕೋರ್ಟಿನ ಶ್ರೇಷ್ಠ ನ್ಯಾಯಾಧೀಶರಾಗಿದ್ದ ಶ್ರೀಮಾನ್ ಇಎಸ್ ವೆಂಕಟರಾಮಯ್ಯನವರಿಗೆ ಕುಮಾರವ್ಯಾಸ ಭಾರತ ವಾಚನ ವ್ಯಾಖ್ಯಾನದಲ್ಲಿ ಅಪಾರ ಆಸಕ್ತಿ. 10-6 ವರ್ಷಗಳಿಂದ ಪ್ರೋತ್ಸಾಹಿಸುತ್ತಾ ಬಂದಿದ್ದರು. ಹೂ ಅನ್ನಿ ಮತ್ತೂರ್ ಶ್ರೀಕೃಷ್ಣ ನಡೆಸಿಕೊಡುತ್ತಾನೆ. ಬರೆಯುವವನು ವೀರ ನಾರಾಯಣ, ನಾನು ಲಿಪಿಕಾರ ಎಂದು ಕವಿಯೇ ಹೇಳಿಕೊಂಡಿದ್ದಾನೆ. ನಾವು ನೀವು ಯಾರು? ದೊಡ್ಡ ಕೆಲಸ ಆಗಬೇಕು. ಆಗುತ್ತದೆ, ಆಗಲಿ ಅನ್ನಿ ಎಂದರು. ಒಪ್ಪಿಕೊಂಡದ್ದಾಯಿತು. ಈ ಬೃಹತ್ ಯೋಜನೆಗೆ ತಮ್ಮ ಕಂಪನಿ ಆರ್ಥಿಕ ನೆರವು ನೀಡುವುದಾಗಿ ಶ್ರೀ ರಾಮಾನುಜ ಹೇಳಿದರು. 1995 ಅಕ್ಟೋಬರ್ 2 ಗಾಂಧೀಜಿಯ ಹುಟ್ಟುಹಬ್ಬದಂದು ವ್ಯಾಖ್ಯಾನವನ್ನು ಬರೆಯಲು ತೊಡಗಿದೆ. ವಾಚನ ಮಾಡಲು ನಮ್ಮ ನಾಡಿನ ಪ್ರಸಿದ್ಧ ಗಮಕಿಯೂ ನಮ್ಮ ಜೋಡಿ ಗ್ರಾಮ ಮತ್ತೂರು ಹೊಸಹಳ್ಳಿಯ ಬಾಲ್ಯ ಮಿತ್ರರೂ ಆಗಿರುವ ಹೆಚ್.ಆರ್. ಕೇಶವಮೂರ್ತಿ ಒಪ್ಪಿದರು. 1996 ಜನವರಿ ಸಂಕ್ರಾಂತಿಯ ಸಂದರ್ಭದಲ್ಲಿ ಕುಮಾರವ್ಯಾಸ ಜಯಂತಿಯಂದು ಧ್ವನಿ ಮುದ್ರಿಸುವ ಕಾರ್ಯವನ್ನ ಪ್ರಾರಂಭಿಸಿದೆವು. ರೆಕಾರ್ಡಿಂಗ್ ಎಂಬುದು ಸುಲಭದ ಕೆಲಸವಲ್ಲ. ಧ್ವನಿಯೂ ಧ್ವನಿವರ್ಧಕವೂ ಅರ್ಥ ಮಾಡಿಕೊಂಡಿರುವ ಸತಿಪತಿಯರಂತೆ ಎನ್ನುತ್ತಾರೆ. ಆಕಾಶವಾಣಿಯಲ್ಲಿ 2 ವರ್ಷ ಕೆಲಸ ಮಾಡಿದಾಗ ಡಾ ಹೆಚ್.ಕೆ. ರಂಗನಾಥ್ ಅವರು ನನಗೆ ಕೊಟ್ಟ ತರಬೇತಿಯನ್ನು ನಾನು ಎಂದೆಂದೂ ಸ್ಮರಿಸುತ್ತೇನೆ. ನಗರದ ಸುಪ್ರಸಿದ್ಧ ರೆಕಾರ್ಡಿಂಗ್ ಸ್ಟುಡಿಯೋದ ಮಾಲೀಕರಾದ ಶ್ರೀ ಅರವಿಂದ್ ಎಂಬುವರು ಸಂತೋಷದಿಂದ ಒಪ್ಪಿಕೊಂಡರು. ಹರೀಶ ಎಂಬ ತರುಣನನ್ನ ಕುಮಾರವ್ಯಾಸ ಭಾರತದ ಧ್ವನಿಮುದ್ರಿಕೆಗೆ ಎಂದು ಗೊತ್ತು ಮಾಡಿದರು. 3 ಅಂತಸ್ತಿನ 1 ಮಹಡಿಯನ್ನ ಇದಕ್ಕೆಂದೇ ಗೊತ್ತು ಮಾಡಿದರು. ಆದರ ಉಪಚಾರ ನೀಡಿ ನೋಡಿಕೊಂಡರು. ಮನೆಗೆ ಬರುವ ಹತ್ತಿರದ ಬಂಧುಗಳನ್ನು ನೋಡಿಕೊಳ್ಳುವಂತೆ ನೋಡಿಕೊಂಡರು. 36 ತಿಂಗಳ ಕಾಲ ತಮ್ಮ ಸ್ವಂತ ಕೆಲಸ ಇದು ಎಂಬ ರೀತಿಯಲ್ಲಿ ಆಗುಮಾಡಿಕೊಟ್ಟರು. ತಾವು, ತಮ್ಮ ಬಲಗೈಯಂತಿರುವ ಓಂಕಾರ, ಒತ್ತಾಸೆ ನೀಡುವ ನಾಗರಾಜ ಇವರೆಲ್ಲರೂ ತುಂಬ ಮುತುವರ್ಜಿಯಿಂದ ಕೆಲಸವನ್ನು ಮಾಡುವಂತೆ ಮಾಡಿದರು. 200 ಗಂಟೆಯ 200 ಧ್ವನಿಮುದ್ರಿಕೆಗಳಲ್ಲಿ ಬಂದಿರುವ ಈ ಕಾರ್ಯಕ್ಕೆ 1200 ಗಂಟೆಗಳಿಗೂ ಹೆಚ್ಚು ಸಮಯದ ರೆಕಾರ್ಡಿಂಗ್ ಧ್ವನಿಮುದ್ರಣ ಆಗಿದೆ. 1 ಗಂಟೆಯ ವಸ್ತುವನ್ನು ಸಿದ್ಧಪಡಿಸಲು ಕೆಲವೇಳೆ 3-4 ಗಂಟೆ ತೆಗೆದುಕೊಳ್ಳುತ್ತದೆ. ಯಂತ್ರದ ಮೇಲೆ ಕೂರುವವರಿಗೆ ಅಸಾಧಾರಣ ಸಹನೆ ಸೈರಣೆ ಇರಬೇಕಾಗುತ್ತದೆ. ರೆಕಾರ್ಡ್ ಮಾಡಿದ ಹರೀಶ ದೃಷ್ಟಿ ಪರಿಹಾರಕ್ಕಾದರೂ ಒಮ್ಮೆ ಸಹನೆಯನ್ನು ಕಳೆದುಕೊಳ್ಳಲಿಲ್ಲ ಎಂದರೆ ಇದರಲ್ಲಿ ಅತ್ಯುಕ್ತಿ ಇಲ್ಲ, ಸಿಡುಗುಟ್ಟಲಿಲ್ಲ. ಕುಮಾರವ್ಯಾಸನ ಕಾವ್ಯವು ನವರಸಭರಿತ, ರಸ ಋಷಿ ಆತ. ಪಾತ್ರ ನಿರೂಪಣೆ ಅತ್ಯಂತ ಕಠಿಣ. ಧ್ವನಿ, ಧ್ವನಿಯಲ್ಲಿ ಏರಿಳಿತ, ಭಾವ, ಭಾವ ಪ್ರದರ್ಶನ, ಅರ್ಥ, ನಿರೂಪಣೆ ಸುಲಭ ಸಾಧ್ಯವಲ್ಲ. ನಿಜಕ್ಕೂ ಇದೊಂದು ಅಗ್ನಿ ಪರೀಕ್ಷೆಯೇ ಆಯಿತು. ಕೇಶವಮೂರ್ತಿ ಅಂಥವರು ವಾಚನ ಮಾಡದೇ ಇದ್ದರೆ 1000ದಲ್ಲಿ 1 ಅಂಶದಷ್ಟು ಸ್ಫೂರ್ತಿಯೂ ನನಗೆ ಬರುತ್ತಿರಲಿಲ್ಲ ಎಂದು ಧೈರ್ಯವಾಗಿ ಹೇಳಬಲ್ಲೆ. ಕಾವ್ಯವನ್ನ ಉಂಡಿದ್ದಾರೆ ಕೇಶವಮೂರ್ತಿ, ಅನುಭವಿಸಿ ಹಾಡುತ್ತಾರೆ. ಇಂಥ ಕಾವ್ಯವಾಚನಕ್ಕೆ ಅರ್ಥ ಹೇಳುವುದು ಭಾಗ್ಯ, ಸೌಭಾಗ್ಯ ಎಂದೇ ನಾನು ಪರಿಗಣಿಸುತ್ತೇನೆ. ಕುಮಾರವ್ಯಾಸ ಭಾರತ ವಾಚನ ವ್ಯಾಖ್ಯಾನ ಯಜ್ಞ ಎಂದು ಮಿತ್ರರೊಬ್ಬರು ಹೇಳಿದುದು ವಾಸ್ತವವೇ ಎನ್ನಬೇಕು. ಸುಮಾರು 4,000 ಪುಟಗಳಷ್ಟು ಹಸ್ತಪ್ರತಿ ಆಗಿದೆ ಈ ವ್ಯಾಖ್ಯಾನ. ಧ್ವನಿ ಮುದ್ರಣ ಆಗುತ್ತಿದ್ದಂತೆ ಒಂದೊಂದೇ ಪರ್ವ ಹೊರಬರುತ್ತಿದ್ದಿತು. ಶ್ರೋತೃಗಳು ಕೇಳಿ ಮೆಚ್ಚಿ ಪ್ರೋತ್ಸಾಹಿಸಿದರು. ಮಹಾಭಾರತದ 18 ಪರ್ವಗಳಲ್ಲಿ ಯುದ್ಧದ ನಂತರದ ಶಾಂತಿ ಪರ್ವ, ಅನುಶಾಸನ ಪರ್ವಗಳು 1/4 ಒಂದು ಭಾಗದಷ್ಟಿದೆ. ಧರ್ಮಕ್ಕೆ ಚ್ಯುತಿ ಬರದಂತೆ ರಾಜ್ಯವನ್ನಾಳುವುದು ಹೇಗೆ ಎಂದು ತಿಳಿಸುವ ರಾಜಧರ್ಮವನ್ನ ಧರ್ಮರಾಜನಿಗೆ ತಿಳಿಸಬೇಕು ಎಂದು ಶರಶಯ್ಯೆಯಲ್ಲಿ ಪವಡಿಸಿದ್ದ ಭೀಷ್ಮರನ್ನ ಶ್ರೀಕೃಷ್ಣ ಕೇಳಿಕೊಳ್ಳುತ್ತಾನೆ. ರಾಜಧರ್ಮ, ಆಪದ್ಧರ್ಮ, ಸಮಾಜಧರ್ಮ, ಮೋಕ್ಷಧರ್ಮ ಎಂಬ ಹೆಸರಿನಲ್ಲಿ ಮನುಷ್ಯರ ಉನ್ನತಿ ಏಳಿಗೆಗೆ ಬೇಕಾದದ್ದು ಸಮಸ್ತವನ್ನೂ ಭೀಷ್ಮರು ತಿಳಿಸುತ್ತಾರೆ. ಕುಮಾರವ್ಯಾಸ ಭಾರತದಲ್ಲಿ ಈ ಭಾಗ ಇಲ್ಲ. ಗದಾಪರ್ವಕ್ಕೆ ಕವಿ ನಿಲ್ಲಿಸಿದ್ದಾನೆ. ಜ್ಞಾನ ಭಂಡಾರವೇ ಆದ ಈ ಎರಡು ಪರ್ವಗಳನ್ನು ಈ ಧ್ವನಿಸುರುಳಿಗಳಲ್ಲಿ ಸೇರಿಸಲಾಗಿದೆ. ಸಂಸ್ಕೃತ ಶ್ಲೋಕಗಳನ್ನೇ ಶ್ರೀ ಕೇಶವಮೂರ್ತಿ ಹಾಡಿದ್ದಾರೆ. 1998 ನವೆಂಬರ್ 14 ಈ ಕಾರ್ಯವು ಪೂರೈಸಿತು. ಧರ್ಮಕರ್ಮ ಸಂಯೋಗ ಎಂಬಂತೆ ನಮ್ಮ ನಾಡಿನ ಮಹಾಪುರುಷರಾದ ಮಹಾತ್ಮ ಗಾಂಧಿಯವರ ಹುಟ್ಟುಹಬ್ಬದಂದು 1995 ಅಕ್ಟೋಬರ್ 2 ಪ್ರಾರಂಭವಾಗಿ ಮತ್ತೊಬ್ಬ ಮಹಾಪುರುಷ ಪಂಡಿತ್ ಜವಾಹರಲಾಲರ ಹುಟ್ಟುಹಬ್ಬದಂದು 1998 ನವೆಂಬರ್ 14 ಪೂರೈಸಿತು. ಈ ನಡುವೆ ಅನೇಕ ವಿಘ್ನಗಳು ಬಂದವು. ಜೀವಕ್ಕೆ ಆಪತ್ತು ಬರುವಂತಹ ಅಪಾಯಗಳು ಬಂದವು. ದಡ ಮುಟ್ಟುವುದಿಲ್ಲ ಎಂಬ ಭೀತಿ ಮೂಡಿತ್ತು. ವಿಘ್ನಕರ್ತ ವಿಘ್ನಗಳನ್ನು ಒಡ್ಡುವವನೂ ಅವನೇ, ವಿಘ್ನಹರ್ತ ವಿಘ್ನ ನಿವಾರಕನೂ ಅವನೇ ಎಂಬ ಅಚಲವಾದ ನಂಬಿಕೆಯೇ ಈ ಕೆಲಸವು ಮುಗಿಯುವಂತೆ ಮಾಡಿತು. ಧ್ವನಿ ಸುರುಳಿಗಳು ಇನ್ನೂರು ಆಗುತ್ತವೆ. ಹಳ್ಳಿಗಳ ಜನಕ್ಕೆ ಇದರಲ್ಲಿ ಅಪಾರ ಆಸಕ್ತಿ. ಕೇಳುವುದಕ್ಕೆ ಆಸಕ್ತಿ ಇದೆ, ಆದರೆ ಕೊಳ್ಳುವ ಸಾಮರ್ಥ್ಯ ಅವರಲ್ಲಿ ಇದೆಯೇ ಎಂಬ ಪ್ರಶ್ನೆ ಬಂದಾಗ ನಮ್ಮ ವಿದ್ಯಾಭವನದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶ್ರೀಮತಿ ಸುಧಾ ನಾರಾಯಣಮೂರ್ತಿಯವರು ಧ್ವನಿ ಸುರುಳಿಗಳನ್ನು ಉತ್ತಮ ದರ್ಜೆಯ ಟೇಪ್ ರೆಕಾರ್ಡಿನೊಂದಿಗೆ ಹಳ್ಳಿಗಳಿಗೆ ಕೊಡುವುದಕ್ಕೆ ತಾವು ನೆರವಾಗುವುದಾಗಿ ಭರವಸೆ ಕೊಟ್ಟರು. ಈಗಾಗಲೇ 15-16 ಹಳ್ಳಿಗಳಿಗೆ ಇವರ ಧನಸಹಾಯದಿಂದ ಕೊಡಲಾಗಿದೆ. ಬೆಂಗಳೂರಿನಲ್ಲಿರುವ ಶ್ರೀರಾಮಕೃಷ್ಣ ಮಠದಲ್ಲಿ ಕಳೆದ 2 ಪ್ರತಿ ಮಂಗಳವಾರ ಬುಧವಾರಗಳು ಕುಮಾರವ್ಯಾಸ ಭಾರತ ವಾಚನ ವ್ಯಾಖ್ಯಾನ ನಡೆಯುವಂತೆ ಅಧ್ಯಕ್ಷ ಸ್ವಾಮಿ ಹರ್ಷಾನಂದರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಹಸ್ರಾರು ಶ್ರೋತೃಗಳು ಸೇರುತ್ತಾರೆ. ಹಲವರು ಧ್ವನಿ ಸುರುಳಿಗಳನ್ನು ಕೇಳಿ ಸಂತೋಷಪಟ್ಟು ವಿದೇಶಗಳಲ್ಲಿ ಇರುವ ತಮ್ಮ ಬಂಧುಗಳಿಗೆ ಕಳುಹಿಸುತ್ತಿದ್ದಾರೆ. ಈ ಎಲ್ಲರ ಪ್ರೋತ್ಸಾಹವೇ ನಮ್ಮಿಬ್ಬರಲ್ಲಿ ಶಕ್ತಿಯನ್ನು ತುಂಬಿದೆ, ಸ್ಫೂರ್ತಿಯನ್ನು ನೀಡಿದೆ. ಈ ಮಹತ್ ಕಾರ್ಯವು ಮಂಗಳಕರವಾಗಿ ಮುಗಿಯುವುದಕ್ಕೆ ಹಲವರು ಕಾರಣ. ನಾವಿಬ್ಬರು ಕೇವಲ ಸಾಧನಗಳು, ಇನ್ಸ್ಟ್ರೂಮೆಂಟ್ಸ್. ಈ ಬೃಹತ್ ಯೋಜನೆಯಲ್ಲಿ ಸ್ಫೂರ್ತಿಯ ಸೆಲೆಯೇ ಆಗಿ ಧ್ವನಿ ಮುದ್ರಿಕೆಗಳ ಜವಾಬ್ದಾರಿಯನ್ನು ಹೊತ್ತ ನಮ್ಮ ವಿದ್ಯಾಭವನದ ನನ್ನ ಸಹೋದ್ಯೋಗಿಗಳಾದ ಸುರೇಶ್, ಜಿಪಿ, ಕಾಶಿರಾವ್, ಸೀತಾರಾಮನ್, ರವಿ, ಮೋಹನ್ ಹಾಗೂ ಮಾಧವಿ, ಪ್ರಸನ್ನಲಕ್ಷ್ಮಿ, ಮಿನಿ ಎಲ್ಲರಿಗೂ ಆಭಾರಿಗಳಾಗಿದ್ದೇವೆ. ಕುಮಾರವ್ಯಾಸ ಭಾರತದ ಪಾಠ ಹೇಳಿದವರು ಮೇಲುಕೋಟೆಯ ಪಂಡಿತ ಚಕ್ರವರ್ತಿಗಳು ಪ್ರೊಫೆಸರ್ ವಿ ಸೀತಾರಾಮಯ್ಯನವರು. ಮಹಾಭಾರತದ ಕತೆ, ಪಾತ್ರ ಪರಿಚಯ, ಮಹತ್ವ ಇವೆಲ್ಲವನ್ನು ಗ್ರಂಥಗಳ ಮೂಲಕ ನಮಗೆ ನೀಡಿರುವವರು ಬಂಕಿಮಚಂದ್ರ ಚಟರ್ಜಿ, ಭಗವಾನ್ ದಾಸ್, ಆರ್ ವ್ಯಾಸರಾವ್, ದೇವಶಿಖಾಮಣಿ ಅಳಶಿಂಗಾಚಾರ್ಯರು, ಭಾರತ ಪ್ರಕಾಶನದ ಸಂಪಾದಕರು ಡಾಕ್ಟರ್ ಡಿವಿಜಿ, ಡಾಕ್ಟರ್ ಮಾಸ್ತಿ, ಡಾಕ್ಟರ್ ವಿಸಿ, ಪ್ರೊಫೆಸರ್ ಎಆರ್ ಕೃಷ್ಣಶಾಸ್ತ್ರಿ, ಎಲ್ ಗುಂಡಪ್ಪ, ಪ್ರೊಫೆಸರ್ ಗಂಗೂಲಿ ಮೊದಲಾದ ಮಹನೀಯರು. ಎಲ್ಲಕ್ಕಿಂತ ಮೇಲಾಗಿ ಗೋರಖ್ಪುರದ ಗೀತಾ ಪ್ರೆಸ್ ಹಾಗೂ ಪುಣೆಯ ಭಂಡಾರ್ಕರ್ ಸಂಸ್ಥೆಯ ಸಂಪಾದಕೀಯ ಮಂಡಳಿಯು ಪ್ರಕಟಿಸಿರುವ ಮಹಾಭಾರತ ಗ್ರಂಥಗಳು. ಕುಮಾರವ್ಯಾಸ ಭಾರತಕ್ಕೆ ಇರುವ ನಿಘಂಟುಗಳನ್ನು ಶ್ರೀ ಸುರೇಂದ್ರ ದಾನಿಯವರು ಒದಗಿಸಿ ಮಹದುಪಕಾರ ಮಾಡಿದ್ದಾರೆ. ಈ ಬೃಹತ್ ಯೋಜನೆ ಆಗಬೇಕೆಂದು ಹೇಳಿ ನೆರವಾದವರು ಮೊದಲೇ ತಿಳಿಸಿದಂತೆ ಎಚ್ಎಂಟಿಯ ಶ್ರೀ ಎನ್ ರಾಮಾನುಜ ಅವರು. ವಿದ್ಯಾಭವನದ ಸೇವಕರಾದರೂ ಈ ಕಾರ್ಯವನ್ನು ವಿದ್ಯಾಭವನದ ಒಂದು ಯೋಜನೆಯನ್ನಾಗಿ ತೆಗೆದುಕೊಳ್ಳಲು ಹೇಳಿದ ನ್ಯಾಯಮೂರ್ತಿ ವೆಂಕಟರಾಮಯ್ಯನವರು, ವಿದ್ಯಾಭವನದ ಸಮಿತಿಯ ಸದಸ್ಯರು, ಅರವಿಂದ ಸ್ಟುಡಿಯೋದ ಮಿತ್ರರು, ಶ್ರೋತೃಗಳು, ಹಳ್ಳಿಗಳನ್ನು ಮುಟ್ಟುವಂತೆ ಮಾಡುತ್ತಿರುವ ಶ್ರೀಮತಿ ಸುಧಾಮೂರ್ತಿ, ಇವರೆಲ್ಲರ ಹಿಂದೆ ನಿಂತು ಅನುಗ್ರಹಿಸಿದವನು ಮಹಾಭಾರತದ ಕಥಾನಾಯಕ ಶ್ರೀಕೃಷ್ಣ, ಕನ್ನಡ ಕವಿವರ್ಯ ಕುಮಾರವ್ಯಾಸ ಎಂಬುದು ನಮ್ಮ ಅಚಲ ನಂಬಿಕೆ. ಈ ಶತಮಾನದ 2-3 ದಶಕದಿಂದ ನಮ್ಮ ಊರು ಹೊಸಹಳ್ಳಿ ಮತ್ತೂರಿನಲ್ಲಿ ಭಾರತವಾಚನ ವ್ಯಾಖ್ಯಾನ ಪದ್ಧತಿ ಪ್ರಾರಂಭವಾಯಿತು. ಕೇಶವಮೂರ್ತಿ, ನಾನು, ಇನ್ನೂ ಹಲವರು ನಮ್ಮ 3-4 ವಯಸ್ಸಿನಿಂದಲೇ ಕೇಳಲು ಪ್ರಾರಂಭಿಸಿದೆವು. ಮತ್ತೂರು ರಾಮಶಾಸ್ತ್ರಿಗಳ ವಾಚನ, ಮತ್ತೂರು ಲಕ್ಷ್ಮೀಕೇಶವ ಶಾಸ್ತ್ರಿಗಳ ವ್ಯಾಖ್ಯಾನ, ಈ ಇಬ್ಬರು ಮಹನೀಯರು ಈ ಕಲೆಗಾಗಿ ತಮ್ಮ ಜೀವಗಳನ್ನೇ ತೇರುಬಿಟ್ಟರು. ಲಕ್ಷ್ಮೀಕೇಶವ ಶಾಸ್ತ್ರಿಗಳ ನಂತರ ವ್ಯಾಖ್ಯಾನ ಕಲೆಯಲ್ಲಿ ಖ್ಯಾತರಾಗಿರುವವರು ವೇದಮೂರ್ತಿ ಬ್ರಹ್ಮಶ್ರೀ ಮಾರ್ಕಂಡೇಯ ಅವಧಾರಿಗಳು. ಗೆಳೆಯ ಕೇಶವಮೂರ್ತಿ ರಾಮಶಾಸ್ತ್ರಿಗಳ ಜಾಡನ್ನ ಅನುಸರಿಸಿದರು. ಮಾರ್ಕಂಡೇಯ ಅವಧಾನಿಗಳೇ ಆದಿಯಾಗಿ ನಾವು ಕೆಲವರು ಶ್ರೀ ಲಕ್ಷ್ಮೀಕೇಶವ ಶಾಸ್ತ್ರಿಗಳನ್ನು ಅನುಸರಿಸಿದೆವು. ಈ ಪರಂಪರೆಯು ನಿರಂತರವಾಗಿ ನಡೆಯಬೇಕು ಎಂದು ಆಶಿಸಿದವರು ನಮ್ಮ ವಿದ್ಯಾಭವನದ ಬೆಂಗಳೂರು ಕೇಂದ್ರದ ಅಧ್ಯಕ್ಷರಾಗಿದ್ದ ಸುಪ್ರೀಂ ಕೋರ್ಟಿನ ಶ್ರೇಷ್ಠ ನ್ಯಾಯಾಧೀಶ ಶ್ರೀ ವೆಂಕಟರಾಮಯ್ಯನವರು. ಇದು ಮುಗಿದದ್ದನ್ನು ನೋಡಲು ಅವರು ಇದ್ದಿದ್ದರೆ ನಿಜಕ್ಕೂ ಬಹಳ ಹೆಮ್ಮೆ ಪಡುತ್ತಿದ್ದರು. ಭಾರತೀಯ ವಿದ್ಯಾಭವನದ ಸಂಸ್ಥಾಪಕ ಡಾಕ್ಟರ್ ಕೆಎಂ ಮುನ್ಷಿಯವರು ಶ್ರೀ ಕೃಷ್ಣ ಭಕ್ತರು. ಅವರು ಬರೆದಿರುವ ಕೃಷ್ಣಾವತಾರ ಜನಪ್ರಿಯ ಆಗಿದೆ. ಲೋಕಶಿಕ್ಷಣ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಶ್ರೀ ಕೆ ಶ್ಯಾಮರಾಯರು ಕೃಷ್ಣಾವತಾರವನ್ನು ನನ್ನ ಗುರು ಶ್ರೀ ಸಿದ್ದವನಹಳ್ಳಿ ಕೃಷ್ಣ ಶರ್ಮರಿಂದ ಕನ್ನಡಕ್ಕೆ ಅನುವಾದ ಮಾಡಿಸಿ ಪ್ರಕಟಿಸಿದ್ದಾರೆ. ಈ ಕನ್ನಡ ಅನುವಾದ ಈ ವ್ಯಾಖ್ಯಾನಕ್ಕೆ ಬಹಳಷ್ಟು ಒದಗಿದೆ. ವ್ಯಕ್ತಿ ಚಿತ್ರಗಳನ್ನು ಚಿತ್ರಿಸುವುದರಲ್ಲಿ ಮುನ್ಷಿಯವರದು ಎತ್ತಿದ ಕೈ. ಕುಮಾರವ್ಯಾಸ ಭಾರತದ ವ್ಯಾಖ್ಯಾನದ ಆದಿಪರ್ವ ಸಭಾಪರ್ವಗಳನ್ನು ಕರ್ಮವೀರ ವಾರಪತ್ರಿಕೆಯಲ್ಲಿ ಪ್ರಕಟಿಸಿ ಶ್ರೀ ಶ್ಯಾಮರಾಯರು ಪ್ರೋತ್ಸಾಹಿಸಿದ್ದಾರೆ. ವಿದ್ಯಾಭವನದ ಪ್ರಧಾನ ನಿರ್ದೇಶಕ ಶ್ರೀ ಎಸ್ ರಾಮಕೃಷ್ಣನ್ನವರು ಈ ಮಹತ್ ಕಾರ್ಯವು ಯಶಸ್ವಿಯಾಗಿ ನೆರವೇರುವುದಕ್ಕೆ ಸಕಲ ವಿಧ ಪ್ರೋತ್ಸಾಹವನ್ನೂ ನೀಡಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಕವಿವರ ಕುಮಾರವ್ಯಾಸರು ಹೇಳಿರುವಂತೆ, ಕೇಳುವ ಮಹನೀಯರು ನೀವು, ಜಂಗಮ ಜನಾರ್ದನ. ನಾವಿಬ್ಬರು ಈ ಮಹದ್ ಯೋಜನೆಗೆ, ಮಹಾಯಜ್ಞಕ್ಕೆ ಒಪ್ಪಿಕೊಂಡಾಗ ತಮಿಳಿನಲ್ಲಿ ರಾಮಾಯಣವನ್ನು ರಚಿಸಿದ ಮಹಾಕವಿ ಕಂಬ, ಕಂಬದಿಂದ ಹೊರಬಂದ ನರಸಿಂಹದೇವರ ಒಕ್ಕಲಿನವನಾದ್ದರಿಂದ ಇವನಿಗೆ ಕಂಬ ಎಂದು ಹೆಸರು. ಪ್ರಾರಂಭದಲ್ಲಿ ಹೇಳಿಕೊಂಡ ಮಾತು ನೆನಪಿಗೆ ಬಂದಿತು. ಒಂದು ಬೆಕ್ಕು ಕ್ಷೀರ ಸಮುದ್ರ ತೀರದಲ್ಲಿ ಕುಳಿತು ಸಮುದ್ರದ ಹಾಲನ್ನೆಲ್ಲ ಹೀಗೆ ಮಾಡುತ್ತೇನೆ ಎಂದರೆ ಹೇಗಿರುವುದೋ ಹಾಗೆಯೇ ಇದೆ ನಾನು ವಾಲ್ಮೀಕಿ ವಿರಚಿತ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಕಥೆಯನ್ನು ಬರೆಯುತ್ತೇನೆ ಎಂದು ನಿರ್ಧರಿಸಿರುವುದು ಎಂದರು. ಈ ಯೋಜನೆಗೆ ನಾವು ಒಪ್ಪಿಕೊಂಡದ್ದಕ್ಕೆ ನಮ್ಮ ಅಲ್ಪಮತಿಯೇ ಕಾರಣ. ಇದರಲ್ಲಿ ನೀವು ಮಹನೀಯರು ಕೇಳುವುದು ಕಾಣುವುದು ಹೆಚ್ಚಾಗಿ ದೋಷಗಳನ್ನೇ, ಗುಣಗಳನ್ನ ಅಲ್ಲ. ತೊದಲು ಮಾತನಾಡುವ ನಿಮ್ಮ ಮಕ್ಕಳು ಎಂದು ಭಾವಿಸಿ ದೋಷಗಳನ್ನು ಸೈರಿಸಿಕೊಳ್ಳುವ ಸಹೃದಯರಾಗಿ ಕೇಳಬೇಕು ಎಂದು ಕೈಮುಗಿದು ಬೇಡುತ್ತೇವೆ. ಇದರಲ್ಲಿ ಕಾಣಬಹುದಾದ ಗುಣಾಂಶಗಳು ಹೆಚ್ಎಂಟಿಯ ಶ್ರೀರಾಮಾನುಜ, ವಿದ್ಯಾಭವನದ ಶ್ರೀರಾಮಕೃಷ್ಣನ್, ಶ್ರೀ ವೆಂಕಟರಾಮಯ್ಯನವರಿಗೆ ಸೇರಿದ್ದು. ಲೋಪದೋಷಗಳೆಲ್ಲ ನಮ್ಮವು ಎಂದು ಮತ್ತೊಮ್ಮೆ ಅರಿಕೆ ಮಾಡಿಕೊಂಡು ಕವಿ ಕುಮಾರವ್ಯಾಸನ, ವೀರನಾರಾಯಣ